ಸಿಬಿಐ ನೂತನ ನಿರ್ದೇಶಕರಾಗಿ ಡಿಜಿಪಿ ಪ್ರವೀಣ್ ಸೂದ್ ನೇಮಕ. ಐಸಿಎಸ್ಇ 10 ಮತ್ತು 12ನೇ ತರಗತಿ ಫಲಿತಾಂಶ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 6:51. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕವಿತೆ, ಧ್ವನಿ ಪಿ ಕಾಳಿಂಗರಾವ್ ಅವರದ್ದು. ಕೇಳಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬಂದಂತೆ ತುಂಬಿ ಬ

ಈಗ ಬಳಸ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಲೀಟರ್ ಕೆಮಿಕಲ್ ಅನ್ನ ತಗೊಂಡು ಬಂದಿರ್ತಾರೆ, ಅರ್ಧ ಲೀಟರ್ ಖಾಲಿ ಆಗಿರುತ್ತೆ, ಇನ್ನರ್ಧ ಲೀಟರ್ ಹಾಗೆ ಉಳ್ಕೊಂಡಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಕಂಪ್ಲೀಟ್ ಖಾಲಿ ಆಗ್ಬಿಟ್ಟಿರುತ್ತೆ. ಈಗ ಅರ್ಧ ಲೀಟರ್ ಉಳ್ಕೊಂಡಿದ್ರೆ ಅದು ಕ್ಲೀನ್ ಆಗಿ ಮೊದಲೇ ಆಗಿತ್ತು ಹಾಗೇನೆ ಅದನ್ನ ಪ್ಯಾಕ್ ಮಾಡಿ ಎಲ್ಲಿ ತಂದಿದ್ವಿ ಅದೇ ಸುರಕ್ಷಿತ ಜಾಗಕ್ಕೆ ತಗೊಂಡೋಗಿ ನಾವು ಇಡಬೇಕು. ಎರಡನೇದು ಸಂಪೂರ್ಣ ಖಾಲಿ ಆಗಿಬಿಟ್ಟಿದ್ರೆ ಅಂತ ಪಾಕೆಟ್ ಆಗಲಿ ಬಾಟ್ಲುಗಳಾಗಿರ್ಲಿ ಅದನ್ನ ಸುಡಬೇಕು, ಇಲ್ಲ ಅದು ಮಣ್ಣಲ್ಲಿ ಹಾಕ್ಬೇಕು. ಎರಡು ಕೆಲಸದಲ್ಲಿ ಒಂದು ಮಾಡ್ಲೇಬೇಕು. ಯಾವುದೇ ಕಾರಣಕ್ಕೂ ಕುಡಿಯೋ ನೀರಾಗಿರ್ಲಿ ಬಟ್ಟೆ ತೊಳೆಯೋ ಜಾಗ ಆಗಿರ್ಲಿ ಹತ್ತು ಕಡೆ ಎಲ್ಲೂ ಕೂಡ ಬಿಸಾಕ್ಬಾರ್ದು. ಮತ್ತೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೆಲವೊಂದು ಮಾಡ್ತಾರೆ, ಈ ಕೀಟನಾಶಕಗಳ ಪ್ಯಾಕೆಟ್ ಆಗಿರ್ಲಿ ಡಬ್ಬಗಳಾಗಿರ್ಲಿ ಸೇಲ್ ಆಗ್ಲಿ ಅಂತ ಬೇರೆ ಬೇರೆ ಕಂಪ್ನಿಗಳು ಅದು ಒಂದು ಅಟ್ರಾಕ್ಷನ್, ಕಲರ್ ಕಲರ್ ಅಲ್ಲಿ ಮಾಡಿರ್ತಾರೆ ದೊಡ್ಡ ದೊಡ್ಡ ಡಬ್ಬಗಳಾಗಿರ್ಲಿ ಇಂಥದ್ದನ್ನೆಲ್ಲ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಎಲ್ಲ ಕೆಮಿಕಲ್ಸ್ ಅಲ್ಲಿ ಯೂಸ್ ಮಾಡಾದ್ಮೇಲೆ ಲೇಬಲ್ ಎಲ್ಲ ತೆಗೆದ್ಬಿಟ್ಟು ಅದನ್ನ ಮನೆಯಲ್ಲಿ ಕಾಳುಗಳನ್ನ ಶೇಖರಣೆ ಮಾಡ್ಲಿಕ್ಕೆ ಅಡುಗೆ ಮನೇಲಿ ಇಟ್ಕೊಬಿಡ್ತಾರೆ. ಅಥವಾ ಈಗ ವಿಡಿ ಸೈಡ್ಸ್ ಆದ್ರೆ ದೊಡ್ಡ ದೊಡ್ಡದು ಬಾಕ್ಸ್ಗಳು ಬರ್ತಾ ಅದನ್ನೆಲ್ಲ ಅಕ್ಕಿ ತುಂಬಿಡ್ಲಿಕ್ಕೆ, ಈ ತರ ಏನಾದ್ರು ಆಹಾರ ವಸ್ತುಗಳನ್ನ ತುಂಬಿಡ್ಲಿಕ್ಕೆ ಅದನ್ನ ಉಪಯೋಗ ಮಾಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಅದನ್ನ ಡಬ್ಬಗಳು ಖಾಲಿ ಆದ್ಮೇಲೆ ಅಥವಾ ಪಾಕೆಟ್ ಖಾಲಿ ಆದ್ಮೇಲೆ ಅದನ್ನ ಒಂದು ಸುಡಬೇಕು, ಇಲ್ಲ ಮಣ್ಣಲ್ಲಿ ಮುಚ್ಚಬೇಕು. ಈ ತರ ಮಾಡಬೇಕು. ಯಾವುದೇ ಕಾರಣಕ್ಕೂ ಆಹಾರ ವಸ್ತುಗಳನ್ನ ತುಂಬಿಡ್ಲಿಕ್ಕೆ ಇಡಬಾರ್ದು. ಮತ್ತೆ ಎಲ್ಲ ಸಿಂಪರಣೆ ಮಾಡಾದ್ಮೇಲೆ ಸ್ಪ್ರೇಯರ್ಗಳನ್ನ ಅದನ್ನ ಕ್ಲೀನ್ ಆಗಿ ತೊಳೆದು ಅದನ್ನ ಇಡಬೇಕು. ತೊಳೆಯೋದಲ್ಲಿ ಬಟ್ಟೆ ಒಗೆಯೋ ಜಾಗ ಆಗಿರ್ಲಿ, ಆಹಾರ ವಸ್ತುಗಳನ್ನ ನಾವು ತೊಳೆಯತಕ್ಕಂತ ಜಾಗ ಆಗಿರ್ಲಿ ಅಥವಾ ದನಕರುಗಳು ನೀರು ಕುಡಿತಕ್ಕಂತ ಜಾಗ ಆಗಿರ್ಲಿ, ಅಂತ ಜಾಗದಲ್ಲಿ ನಾವು ಯಾವುದೇ ಕಾರಣಕ್ಕೂ ಸ್ಪ್ರೇಯರ್ಗಳನ್ನೇ ಆಗಿರ್ಲಿ ಸ್ನಾನ ಮಾಡೋದೇ ಆಗಿರ್ಲಿ ಸಿಂಪರಣೆ ಮಾಡಿದವನು ಆ ಕೆಲಸವನ್ನ ಅಂತ ಜಾಗದಲ್ಲಿ ಮಾಡಬಾರ್ದು. ಪ್ರತ್ಯೇಕ ಜಾಗದಲ್ಲಿ ಆ ಕೆಲಸಗಳನ್ನ ಮಾಡಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಈ ಸಿಂಪರಣೆ ಮಾಡಾದ್ಮೇಲೆ ಕಡ್ಡಾಯವಾಗಿ ಸ್ನಾನ ಮಾಡಲೇಬೇಕು. ಸ್ನಾನ ಮಾಡಿದ ನಂತರ ಅವನು ಬೇರೆ ಬಟ್ಟೆಯನ್ನು ಹಾಕೊಂಡು ಅವನು ಊಟ ಎಲ್ಲಾನು ಮಾಡಬೇಕು. ಈ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈ ಸಿಂಪರಣೆ ನಂತರ ಈ ಸ್ಪ್ರೇಯರ್ಗಳನ್ನ ತೊಳೆದಿದ್ರೆ ಏನಾಗುತ್ತೆ ಅಂತ, ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಂದಾಗ ಒಬ್ಬರು ರೈತರು ಬಂದು ನಮ್ಮ ಗದ್ದೆಯಲ್ಲಿ ಒಂದು ಸಮಸ್ಯೆ ಆಗಿದೆ ಸರ್, ಏನು ಬೆಂಕಿ ರೋಗ ಬಂದಿದೆ, ಏನ್ ಮಾಡ್ಬೇಕು ಅಂತ ಕೇಳ್ಕೊಂಡ್ರು. ನಾನು ಅದಕ್ಕೆ ಬೆಂಕಿ ರೋಗ ತುಂಬಾ ಇದ್ದಾಗ ಇಂಥ ಔಷಧಿಯನ್ನ ನೀವು ಸಿಂಪರಣೆ ಮಾಡಿ ಅಂತ ನಾನು ಕೂಡ ಬರ್ಕೊಟ್ಟೆ. ಅದನ್ನು ತಗೊಂಡೋಗಿ ಸಿಂಪರಣೆಯನ್ನು ಕೂಡ ಮಾಡಿದ್ದಾರೆ ಕರೆಕ್ಟ್ ಆಗಿ. ಒಂದು 4 ದಿನ ಬಿಟ್ಟು ರೈತ ಬಂದು ನನ್ನನ್ನು ಕೇಳಿದ್ರು, ನೀವು ಹೇಳ್ಕೊಟ್ಟಿದ್ದಂತ ಔಷಧಿಯನ್ನ ಸಿಂಪರಣೆ ಮಾಡಿದೆ, ಭತ್ತಕ್ಕೆ ಸಿಂಪರಣೆ ಮಾಡಿದ್ರೆ ಭತ್ತ ಎಲ್ಲ ಸುಟ್ಟೋಗ್ಬಿಟ್ಟಿದೆ, ಎಲ್ಲ ಹಾಳಾಗಿದೆ. ನನ್ಗೆ ಅನ್ನಿಸ್ತು ಭತ್ತಕ್ಕೆ ನಾವು ಶಿಫಾರಸ್ ಮಾಡ್ಕೊಟ್ಟಂತ ಶಿಲೀಂಧ್ರನಾಶಕವನ್ನು ಸಿಂಪರಣೆ ಮಾಡೋದ್ರಿಂದ ಅದು ಸುಡೋದಿಲ್ಲ, ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿದೆ ಅಂತ ನಾನು ಅಲ್ಲಿ ಹೋಗಿ ನೋಡಿದಾಗ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಮೂಲವಾಗಿ ವಿಚಾರಿಸಿದಾಗ ಅಲ್ಲಿ ಸಮಸ್ಯೆ ಏನಾಗಿತ್ತು ಅಂದ್ರೆ, ಇವ್ರ ಹತ್ರ ಸ್ಪ್ರೇಯರ್ ಇರಲಿಲ್ಲ. ಇವರು ಸ್ಪ್ರೇಯರ್ನ ಪಕ್ಕದ ಮನೆಯ ರೈತರ ಹತ್ರ ಇಸ್ಕೊಂಡು ಬಂದಿದ್ದಾರೆ. ಆ ಪಕ್ಕದ ಮನೆ ರೈತರಲ್ಲಿ ಅವರಲ್ಲಿ ಏನಾಗಪ್ಪ ಅಂದ್ರೆ, ಅವ್ರ ತೋಟದಲ್ಲಿ ಕಳೆಗಳು ಜಾಸ್ತಿ ಇದೆ ಅನ್ಬಿಟ್ಟು ಪ್ರೀವಿಯಸ್ ಏನ್ ಮಾಡಿದ್ರೆ ಕಳೆನಾಶಕನ ಸ್ಪ್ರೇ ಮಾಡಿ ತೊಳೆದೆ ಇಟ್ಬಿಟ್ಟಿದ್ದಾರೆ. ಇವರು ತಂದಾಗ ಆ ಸ್ಪ್ರೇಯರ್ನ ತೊಳೆದೆ ಇವರು ಪ್ರಾರಂಭಿಕ ಹಂತದಲ್ಲಿ ಸಿಂಪರಣೆಯನ್ನು ಮಾಡಿದ್ರೆ, ಅಂದ್ರೆ ಆ ಪೈಪ್ ಅಲ್ಲಿ ಉಳಿದಂತ ಕೀಟನಾಶಕ ಗದ್ದಲೆಲ್ಲ ಬಿದ್ದೇನಾಗಿದೆ, ಅಲ್ಲಿ ಭತ್ತ ಎಲ್ಲ ಸುಟ್ಟಾಗಿರ್ತಕ್ಕಂಥ, ಅಂದ್ರೆ ಈ ತರ ಎಲ್ಲ ಸಮಸ್ಯೆಗಳು ಆಗುತ್ತೆ. ಆ ನಿಟ್ಟಿನಲ್ಲಿ ಸ್ಪ್ರೇಯರ್ಗಳನ್ನ ಉಪಯೋಗಿಸಿದ ನಂತರ ಅದನ್ನ ಕ್ಲೀನ್ ಆಗಿ ತೊಳೆದು ಹುಷಾರಿಗೆ ಅದನ್ನ ಕ್ಲೀನ್ ಆಗಿ ಇಡಬೇಕು. ಮತ್ತೆ ಯಾವುದೇ ಕಾರಣಕ್ಕಾಗ್ಲಿ ಅದನ್ನೆಲ್ಲ ಕೀಟನಾಶಕಗಳನ್ನ ಶೇಖರಣೆ ಮಾಡಬೇಕಾದ್ರೆ ಮಕ್ಕಳ ಕೈಗೆ ಸಿಗದಾಗೆ ಜಾಗಗಳಲ್ಲಿ ಅದನ್ನ ಇಟ್ಟರೆ ಸುರಕ್ಷಿತವಾಗಿ ಕೀಟನಾಶಕಗಳನ್ನ ಯಾವುದೇ ತೊಂದರೆಗಳು ಇಲ್ಲದಂಗೆ ನಾವು ಅದನ್ನ ಉಪಯೋಗ ಮಾಡಬಹುದು. ವೀರೇಂದ್ರ, ಇದುವರೆಗೆ ಕೀಟನಾಶಕಗಳ ಬಳಕೆಯ ನಂತರ ಯಾವ ರೀತಿಯ ಸುರಕ್ಷಿತಾ ಕ್ರಮಗಳನ್ನ ನಾವು ಅನುಸರಿಸಬೇಕು ಅಂತ ತಿಳಿಸಿದ್ರಿ. ಆದ್ರೂ ಕೂಡ ನಮ್ಮಲ್ಲಿ ಈ ಅಪಘಾತಗಳು ನಡೆಯೋದು ಸಹಜ. ಇಷ್ಟೆಲ್ಲ ಸುರಕ್ಷತಾ ಕ್ರಮಗಳನ್ನ ನೀವು ಹೇಳಿದ್ರು ಕೂಡ ಕೆಲವೊಂದ್ಸಲಿ ಇದು ಕೈ ತಪ್ಪಿನಿಂದ ಆಗ್ಬೋದು, ಅಥವಾ ಹೇಳಿದಾಗೆ ಬ್ಯಾಕ್ ಪ್ಯಾಕ್ ಅನ್ನು ಹಾಕೊಂಡಿರ್ತಾರೆ, ಅದೆಲ್ಲ ಸಣ್ಣ ಲೀಕೇಜ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮೈಗೆ ಕೀಟನಾಶಕಗಳು ಬೀಳ್ಬೋದು, ಅಥವಾ ಗೊತ್ತಿಲ್ಲ ಕಣ್ತಪ್ಪಿನಿಂದ ಸಣ್ಣ ಮಕ್ಕಳು ಕೂಡ ಅದನ್ನ ಮುಟ್ಟಿ ಅದ್ರ ಜೊತೆ ಆಟ ಆಡಿ ಅದನ್ನ ಮೈಗಂಟಿಸ್ಕೊಂಡಿರ್ಬೋದು, ಅಥವಾ ಎಲ್ಲೋ ನೀರಿನಲ್ಲಿ ಸೇರಿ ದನಗಳಿಗೆ ಅಥವಾ ಜನರ ದೇಹದ ಒಳಗೆ ಸೇರಿರ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ನಾವು ಏನೇನು ಮಾಡಬೇಕು? ಸಾಮಾನ್ಯವಾಗಿ ಏನಾಗತ್ತೆ, ನೀವು ಆಗ್ಲೇ ಹೇಳಿದಾಗೆ ಕೆಲವೊಂದು ಸಂದರ್ಭದಲ್ಲಿ ಅಚಾನಕ್ ಮನೆಗೆ ತಂದು ಕೀಟನಾಶಕನಾಗ್ಲಿ ಯಾವುದೋ ಒಂದು ಔಷಧಿಯನ್ನ ಇಟ್ಟಿರ್ತೀವಿ, ಮನೇಲಿ ಏನೋ ಗಲಾಟೆ ಆಗುತ್ತೋ ಅಥವಾ ನಾವು ಸಿಂಪರಣೆ ಮಾಡ್ಬೇಕಾದ್ರೆ ಏನೋ ಅಜಾಗೃತಿಕ ಅಂತ ಸೇವಿಸ್ತಕ್ಕಂಥದ್ದು ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಔಷಧಿಯನ್ನ ನಾವು ಕುಡಿದು ಬಿಟ್ರೆ ಅಥವಾ ನಮ್ಮ ದೇಹದೊಳಗೆ ಸೇರಿದ್ರೆ ಮೊದಲು ಕೆಲವೊಂದು ಲಕ್ಷಣಗಳನ್ನ ತೋರಿಸುತ್ತೆ. ಹೇಗಪ್ಪ ಅಂದ್ರೆ, ಒಬ್ಬ ಔಷಧಿಯನ್ನ ಕುಡಿದ್ರೆ ಫಸ್ಟ್ ಅವನಿಗೆ ಲಕ್ಷಣ ಕಾಣಿಸ್ತಕ್ಕಂಥದ್ದು ತಲೆ ಸುತ್ತು ಬರುತ್ತೆ, ತಲೆ ಸುತ್ತಾದ ನಂತರ ಕೈಗಳೆಲ್ಲ ನಡ್ಕ ಬರತಕ್ಕಂಥದ್ದು, ಮತ್ತೆ ಬೆವರ್ತಾನೆ, ನಂತರ ಅವನು ವಾಮಿಟ್ ಮಾಡ್ತಕ್ಕಂಥದ್ದು, ಬಾಯಲ್ಲಿ ನೊರೆ ಬರತಕ್ಕಂಥದ್ದು ಬಾಹ್ಯ ಲಕ್ಷಣಗಳು ಕಾಣಿಸುತ್ತೆ. ಹಾಗಾಗಿ ಯಾವುದೋ ಒಂದು ಔಷಧಿ ಕುಡಿದಂತ ವ್ಯಕ್ತಿಯನ್ನ ನಾವು ಗಮನಿಸಿದಾಗ ಈ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಈ ಲಕ್ಷಣ ಕಾಣಿಸ್ಕೊಂಡಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಈಗ ಕೊಡಗು ಜಿಲ್ಲೆಯಲ್ಲಿ ಹೇಗೆಂದ್ರೆ ತುಂಬಾ ತೋಟಗಳಲ್ಲಿ ಒಂದೊಂದೇ ಮನೆ ಇರುತ್ತೆ, ಸಿಟಿಯಿಂದ ತುಂಬಾ ದೂರ ಇರುತ್ತೆ. ಅವನು ಅಲ್ಲಿಂದ ಸಿಟಿಗೆ ಕರ್ಕೊಂಡು ಬಂದಾಗ ಕೆಲವೊಂದು ಅತ್ಯಂತ ವಿಷಕಾರಿ ಅಂಶ ಇರತಕ್ಕಂಥ ಕೀಟನಾಶಕಗಳನ್ನ ಸೇವಿಸಿಬಿಟ್ಟಾಗ ಏನಾಗುತ್ತೆ, ತುಂಬಾ ತೊಂದರೆ ಆಗುತ್ತೆ, ಅವನ್ನ ಬದುಕಿಸ್ಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ದೂರ ಪ್ರದೇಶದಿಂದ ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಬೇಕಾದ್ರೆ ಕೆಲವೊಂದು ಪ್ರಥಮ ಚಿಕಿತ್ಸೆಯನ್ನ ನಮ್ಮ ಮನೆಗಳನ್ನ ನಾವು ರೈತರ ಮಟ್ಟದಲ್ಲಿ ಮಾಡ್ಕೊಳ್ಬೇಕು. ಹೇಗಪ್ಪ ಅಂದ್ರೆ, ಫಸ್ಟ್ ಅವ್ನು ಕುಡಿದಿರ್ತಕ್ಕಂಥ ಔಷಧಿಯನ್ನ ವಾಂತಿಯನ್ನ ಮಾಡಿಸ್ಬೇಕು. ಹೇಗೆ ಅಂದ್ರೆ, ಸ್ವಲ್ಪ ಬೆಚ್ಚ ನೀರನ್ನ ಮಾಡಿಕೊಂಡು ಅದಕ್ಕೆ 1 ಟೀಸ್ಪೂನ್ ಅಷ್ಟು ಸಾಸಿವೆ ಪುಡಿಯನ್ನ ಅದಕ್ಕೆ ಹಾಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಎರಡನ್ನ ಬೆರೆಸ್ಬಿಟ್ಟು ಕರಗಿಸಿದಂತ ದ್ರಾವಣವನ್ನು ಅವನಿಗೆ ಆಗಿಂದಾಗೆ ಕುಡಿಸ್ತಾ ಇದ್ರೆ ಏನೆಲ್ಲ ಅವನು ಕುಡಿದಿರ್ತಾನೆ ಕೀಟನಾಶಕ ಅದನ್ನೆಲ್ಲ ವಾಮಿಟ್ ಮಾಡ್ತಾನೆ. ಮೇಲೆ ಮೇಲೆ ಕುಡಿಸ್ತಾ ಇರ್ಬೇಕು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಅವ್ನು ಕುಡಿದಿರ್ತಕ್ಕಂಥ ಎಲ್ಲ ಕೀಟನಾಶಕಗಳಿಗೂ ಹೊರಗಡೆ ಬರುತ್ತೆ. ಈಗ ಹೊರಗಡೆ ಬಂದ್ಮೇಲೆ ಏನಾಗುತ್ತೆ, ಔಷಧಿ ಕುಡಿದಂತ ವ್ಯಕ್ತಿ ನಿತ್ರಾಣನಾಗಿರ್ತಾನೆ. ಅಲ್ಲಿಂದ ಹಾಸ್ಪಿಟಲ್ ಕರ್ಕೊಂಡು ಬರೋಕೆ ತುಂಬಾ ಹೊತ್ತಾದಾಗ ಅವನಿಗೆ ಸ್ವಲ್ಪ ಸ್ಟ್ರೆಂತ್ ಬರೋ ಮಾಡ್ಬೇಕು. ಅದಕ್ಕೆ ಬೆಸ್ಟ್ ಸೋರ್ಸ್ ಹೇಗಪ್ಪ ಅಂದ್ರೆ, ಕೋಳಿ ಮೊಟ್ಟೆಯಲ್ಲಿ ಬಿಳಿ ಪದಾರ್ಥ ಏನಿರುತ್ತೆ ಅದನ್ನ ಕುಡಿಸಿದ್ರೆ ಅವನಿಗೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ಅಥವಾ ಆಲೂಗಡ್ಡೆನೂ ಸಣ್ಣದ ಕಟ್ ಮಾಡಿ ಸ್ವಲ್ಪ ಅದನ್ನ ಬೇಯಿಸ್ಬಿಟ್ಟು ಅದ್ರ ತಿಳಿನೀರನ್ನು ಕೊಡಬಹುದು. ಅಥವಾ ಎಳ್ನೀರಾಗಿರ್ಲಿ ಅಥವಾ ನಮ್ಗೆ ಗ್ಲೂಕೋಸ್ ಅದೆಲ್ಲ ಕುಡಿಸಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಬೇಕು. ಸಾಧ್ಯ ಆದಷ್ಟು ಯಾರು ಔಷಧಿ ತಗೊಂಡಿರ್ತಾನೆ ಅವ್ನು ಕರ್ಕೊಂಡು ಬರ್ಬೇಕಾದ್ರೆ ಕುಡಿದಿರ್ತಕ್ಕಂಥ ಔಷಧಿ ಬಾಟ್ಲುಗಳು ಏನಾದ್ರು ಜೊತೆಲಿದ್ರೆ ಆ ಬಾಟ್ಲುಗಳನ್ನ ತಂದು ಡಾಕ್ಟರ್ ಕೊಟ್ಟರೆ ಸ್ವಲ್ಪ ಟ್ರೀಟ್ಮೆಂಟ್ ಬೇಗ ಮಾಡ್ತಾರೆ, ಇಲ್ಲಾಂದ್ರೆ ಏನ್ ಮಾಡ್ತಾರೆ ಅವ್ರ ಅಬ್ಸರ್ವೇಷನ್ ಅಲ್ಲಿ ಇಟ್ಬಿಡ್ತಾರೆ. ಹಾಗಾಗಿ ಈ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಮ್ಮ ರೈತರ ಮಟ್ಟದಲ್ಲಿ ಅನುಸರಿಸಿ ಸುರಕ್ಷಿತವಾಗಿ ಕೀಟನಾಶಕಗಳನ್ನ ನಾವು ಉಪಯೋಗಿಸಬೇಕು. ಇಂದಿನ ಸಂದರ್ಭದಲ್ಲಿ ಅನಿವಾರ್ಯ, ಬಟ್ ಆ ಕೆಮಿಕಲ್ಸ್ ನ ಯೂಸ್ ಮಾಡ್ಬೇಕಾದ್ರೆ ನಾವು ಸುರಕ್ಷಿತ ಕ್ರಮಗಳನ್ನ ಅನುಸರಿಸಿ ಯಾವತ್ತು ಕೀಟನಾಶಕಗಳನ್ನ ಉಪಯೋಗ ಮಾಡಬೇಕು. ನಮ್ಮ ಮನಸ್ಸು ಬಂಜೆ ಹೆಚ್ಚಾಗಿ ನಾವು ಯಾವುದೇ ಕೀಟನಾಶಕಗಳನ್ನ ದಯವಿಟ್ಟು ಉಪಯೋಗ ಮಾಡಕ್ ಹೋಗ್ಬೇಡಿ. ಬಟ್ ಕೀಟನಾಶಕಗಳು ಕೊನೆಯ ಹಂತದಲ್ಲಿ ಮಾತ್ರ ದಯವಿಟ್ಟು ಉಪಯೋಗಿಸಿ, ಅದು ಪ್ರಾರಂಭಿಕ ಹಂತ ಅಲ್ಲ. ಬೇರೆ ಬೇರೆ ವಿಧಾನಗಳಿದೆ, ಅದು ಹೇಗೆ ಹತೋಟಿ ಮಾಡಬೇಕು ಅಂತ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರಲಿ ಸಂಶೋಧನಾ ಕೇಂದ್ರಗಳಿಗಾಗಲಿ ರೈತರು ಭೇಟಿ ಕೊಟ್ಟು ಮಾಹಿತಿಯನ್ನ ಪಡ್ಕೊಂಡು ನಂತರ ಈ ಕೀಟನಾಶಕಗಳನ್ನ ಉಪಯೋಗ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಬೇಕು. ನನ್ನ ಇನ್ನೊಂದು ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದು, ಯಾವುದೇ ಬೆಳೆಗಳಿಗೆ ಮಾಹಿತಿಗೆ ಅಂತ ಬಂದಾಗ ಜಿಲ್ಲೆಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇರುತ್ತೆ. ಆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೈತರು ಭೇಟಿ ಕೊಡ್ತಕ್ಕಂಥದ್ದನ್ನ ಅಭ್ಯಾಸ ಮಾಡಿಕೊಂಡು ಅಲ್ಲಿ ಮಾಹಿತಿಯನ್ನ ಪಡ್ಕೊಂಡು, ಕೀಟನಾಶಕ ಒಂದೇ ಅಂತಲ್ಲ, ಯಾವುದೇ ಬೆಳೆಗಳಿಗೆ ರೋಗ ಕೀಟಗಳ ಮಾಹಿತಿಗಳ ಬಗ್ಗೆ ಆಗಿರಲಿ ಅಥವಾ ಕೀಟನಾಶಕಗಳ ಬಗ್ಗೆ ಆಗಿರಲಿ ಮಾಹಿತಿಯನ್ನ ಪಡ್ಕೊಳ್ಳಿ. ಸೊ ಮಾಹಿತಿ ಪಡ್ಕೊಂಡು ಈ ಕೀಟನಾಶಕಗಳನ್ನ ಉಪಯೋಗ ಮಾಡಬೇಕು ಅಂತ ಎಲ್ಲ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ತೀನಿ. ವೀರೇಂದ್ರ ಅವರೇ, ಇದುವರೆಗೆ ಈ ಕೀಟನಾಶಕಗಳನ್ನ ಬಳಸುವಂತ ಪೂರ್ವದಲ್ಲಿ ಹಾಗೆ ಬಳಸುವಾಗ ಮತ್ತೆ ಬಳಸಿದ ನಂತರ ಯಾವ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕು, ಹಾಗೆ ಅಕಸ್ಮಾತ್ ಆಗಿ ಇದು ನಮ್ಮ ದೇಹಕ್ಕೆ ತಾಗಿದ್ರೆ ಅಥವಾ ನಾವು ಅದನ್ನ ಕುಡಿದ್ರೆ ಅಕಸ್ಮಾತ್ ಆಗಿ ಯಾವ ರೀತಿಯ ಪ್ರಥಮ ಚಿಕಿತ್ಸೆಯನ್ನ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ನಮಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ಧನ್ಯವಾದ. ಇದುವರೆಗೆ ಕೃಷಿಯಲ್ಲಿ ಕೀಟನಾಶಕಗಳ ಸುರಕ್ಷಿತ ಬಳಕೆ ಈ ವಿಷಯವಾಗಿ ಮಾತನಾಡಿದವರು ICAR ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲು ಇಲ್ಲಿನ ಸಸ್ಯ ಸಂರಕ್ಷಣೆಯ ವಿಷಯ ತಜ್ಞರಾದ ಡಾಕ್ಟರ್ ವೀರೇಂದ್ರ ಕುಮಾರ್ ಕೆವಿ ಅವರು. ಅವರನ್ನ ಮಾತನಾಡಿಸಿದವರು ವಿನೋದ್ ಮೂಡಗದ್ದೆ, ನಿರ್ವಹಣೆ ಡಾಕ್ಟರ್ ವಿಜಯ್ ಅಂಗಡಿ. ಈಗ ಕೇಳಿ ಕೃಷಿ ಮಾಹಿತಿ. ರೈತ ಬಂಧವರೇ, ತಂಪು ಹೊತ್ತಿನಲ್ಲಿ ನಮ್ಮ ಜಮೀನುಗಳಲ್ಲಿ ತೋಟಗಳಲ್ಲಿ ಕೆಲಸ ಮಾಡೋದು ತುಂಬಾ ಹಿತ. ಕೆಲಸನೂ ಚೆನ್ನಾಗಿ ಸಾಗುತ್ತೆ, ಹೆಚ್ಚು ಕೆಲಸವನ್ನು ಮಾಡಬಹುದು. ಬಿಗಿಯಾದ ಕಷ್ಟದ ಕೆಲಸಗಳನ್ನು ತಂಪು ಹೊತ್ತಿನಲ್ಲಿ ನೆರವೇರಿಸಬಹುದು. ತೋಟಗಳು ರೂಪುಗೊಂಡಷ್ಟು ನಮ್ಮ ಜಮೀನುಗಳಲ್ಲಿ ಶಾಖದ ಉಷ್ಣದ ಅನುಭವ ಅಷ್ಟೊಂದು ಆಗೋದಿಲ್ಲ. ಆದರೆ ಖಾಲಿ ಜಮೀನುಗಳಲ್ಲಿ ಬೇಸಿಗೆಯಲ್ಲಿ ಕೆಲಸ ಮಾಡಕ್ಕೆ ಆಗೋದಿಲ್ಲ, ಅಥವಾ ಮುಂಗಾರಿಯಲ್ಲೇ ಹೆಚ್ಚು ಬಿಸಿಲಿರುವ ಮಧ್ಯಾಹ್ನದ ಹೊತ್ತು ನಿಮಗೆ ಲವಲವಿಕೆಯೇ ಬರೋದಿಲ್ಲ. ಹೀಗಾಗಿ ಕೆಲವರು ರೈತರು ಅಲ್ಪಾವಧಿ ಬೆಳೆಗಳನ್ನು ಬಹುವಾರ್ಷಿಕ ಬೆಳೆಗಳನ್ನು ಸಂಯೋಜನೆ ಮಾಡಿಕೊಂಡು ಸಂತೋಷದಿಂದ ಜೀವನ ಮಾಡೋದನ್ನ ನಾವು ಅಲ್ಲಲ್ಲಿ ಕಾಣ್ತಿದ್ದೀವಿ. ರೈತ ಬಾಂಧವರೇ, ಮಳೆಗೆ ಹೇಗೆ ರಕ್ಷಣೆ ಬೇಕೋ ಹಾಗೆ ಬಿಸಿಲಿನ ಹೊಡೆತಕ್ಕೂ ನಮ್ಮ ದೇಹಕ್ಕೆ ರಕ್ಷಣೆ ಬೇಕಾಗ್ತದೆ. ಬಿಸಿಲು ಹೆಚ್ಚಾಗುವ ಸಮಯದಲ್ಲಿ ಅಥವಾ ದಿನಗಳಲ್ಲಿ ಆಯಾಸ ಆಗ್ತದೆ, ಖುಷಿಯಿಂದ ಕೆಲಸ ಮಾಡೋಕ್ಕೂ ಆಗುದಿಲ್ಲ, ಕೆಲಸಗಳು ಸಾಗುದಿಲ್ಲ. ಇದರಿಂದಲೇ ಹಿಂದೆಲ್ಲ ಎಷ್ಟೋ ಜನ ಬಹುಬೇಗ ಎದ್ದು ಜಮೀನುಗಳಿಗೆ ತೋಟಗಳಿಗೆ ಹೋಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ರು. ಮಧ್ಯಾಹ್ನದ ಹೊತ್ತು ವಿಶ್ರಾಂತಿಯನ್ನ ಪಡೆದುಕೊಂಡು ಮತ್ತೆ ಸಂಜೆ ಹೊತ್ತು ದುಡಿಮೆಯನ್ನ ಮುಂದುವರಿಸ್ತಾ ಇದ್ರು. ಸಂಜೆ ಹೊತ್ತು ಅಥವಾ ಬೆಳಗಿನ ಹೊತ್ತು ನಮ್ಮ ಕೆಲಸಗಳು ನಾವು ಅಂದ್ಕೊಂಡಂಗೆ ಸಾಗ್ತವೆ. ಹಾಗೆ ನೋಡ್ತಾ ನೋಡ್ತಾ ವರ್ಷ ವರ್ಷಕ್ಕೆ ನಮ್ಮ ಕಸುಬಿನಲ್ಲಿ ನಾವು ಅಭಿವೃದ್ಧಿ ಆಗ್ತಾ ಹೋಗ್ತೀವಿ. ಆಗ ನಮಗೆ ಸಿಗುವ ಸಂತೋಷ ಅಷ್ಟಿಷ್ಟಲ್ಲ ಅಲ್ವಾ? ನಾವು ಹಾಕಿದ ಗಿಡ, ಬಿತ್ತಿದ ಬೀಜ ಉತ್ತಮವಾಗಿ ಮೊಳಕೆಯಾಗಿ ಅಥವಾ ಚಿಗುರೊಡೆದು ಅಂದ್ಕೊಂಡಂತೆ ಫಲ ಕೊಟ್ಬಿಟ್ರೆ ಅದರಿಂದ ಸಿಗುವ ಆನಂದ ಅಷ್ಟಿಷ್ಟಲ್ಲ. ರೈತ ಬಾಂಧವರೇ, ನಮ್ಮ ದುಡಿಮೆಯ ಸಮಯವನ್ನು ನಾವೇ ಜೋಡಿಸ್ಕೋಬೇಕು. ಹಾಗೆ ಎಷ್ಟೋ ದಿನಗಳಲ್ಲಿ ಸಂಜೆ ಬೇಗ ಕತ್ತಲಾಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಮುಂಗಾರಿ ಪೂರ್ವದಿಂದ ಹಿಡಿದು ಮುಂಗಾರಿ ಮುಗಿಯೋ ತನಕ ಕತ್ತಲು ಬೇಗ ಆಗೋದಿಲ್ಲ. ಸೂರ್ಯ ಬೇಗ ಮುಳುಗೋದಿಲ್ಲ. ಹಾಗೆ 6:30-7 ತನಕ ನಿಮಗೆ ಚೆನ್ನಾಗಿ ಸಮಯ ಸಿಗುತ್ತೆ. ಜೊತೆಗೆ ಬೆಳಗಿನ ಹೊತ್ತು ಬೇಗ ಬೆಳಕಾಗುತ್ತೆ, ನೀವು ದುಡಿಲಿಕ್ಕೆ ಒಂದು ಹುಮ್ಮಸ್ಸು ಸಿಗುತ್ತೆ. ದುಡಿಮೆಗಾರರಿಗೆ ಇದೆಲ್ಲ ಸುದಿನ. ಮುಂಗಾರಿ ಹಂಗಾಮಿನಲ್ಲಿ ಮಳೆ ಬರುತ್ತೆ, ಭೂಮಿಗೆ ಆ ಮಳೆ ನೀರು ಸೇರಿದರೆ ಹಾಕಿದ ಬೀಜಗಳು ನೆಟ್ಟ ಗಿಡಗಳು ಪುಷ್ಕಳವಾಗಿ ಬೆಳೀತವೆ. ಆಗ ನೀವು ಅತಿಯಾಗಿ ಶ್ರಮ ಪಡೋ ಅಗತ್ಯಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನು ಔಷಧಿಗಳನ್ನು ಸಿಂಪರಣೆ ಮಾಡುವ ಪ್ರಮೇಯವು ಬರೋದಿಲ್ಲ. ಹೇಗಿದೆ ನೋಡಿ ನಿಸರ್ಗ ಎಷ್ಟು ಚೆನ್ನಾಗಿ ರೈತನಿಗೆ ಕೈ ಜೋಡಿಸುತ್ತೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸುದ್ದಿ ಜಂಪೆ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಜಬ್ಬೂಮಿ ಬಾಳೋ ಚಾರಿಟೇಬಲ್ ಟ್ರಸ್ಟ್ ಇವರ ಕಡೆಯಿಂದ ಇದೇ ತಿಂಗಳ 20ಕ್ಕೆ ಮಡಿಕೇರಿನ ಕ್ರಿಸ್ಟಲ್ ಹಾಲ್ಲಿ ಕೊಡವ ಯುವ ಮೇಳ ನಡೆದಿದೆ. ಈ ಬಗೆಯಲ್ಲಿ ರೈಡರ್ಸ್ ಕ್ಲಬ್ ಬೈಕ್ ಜಾಥಾ ನಡೆದಿದೆ. ಸುಮಾರು 50ಕ್ಕೂ ಜಾಸ್ತಿ ಸದಸ್ಯರು ಕೊಡವ ಉಡುಪುಲಿ ಹೊತ್ತಾರೆ 9:30 ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್ಲಿ ಸೇರುವೆ. ಹಂಗೆ ಅಲ್ಲಿಂದ 10:30 ಗದ್ದಿಗೆಯಿಂದ ಹೊರಡುವ ಕೊಡವ ಯುವ ಮೇಳದ ಜಾಥಾಲಿ ಬೈಕ್ ಸವಾರರು ಕೂಡಿಯಾಡುವೆತ್ತ ಕ್ಲಬ್ನ ಸಂಚಾಲಕರು ಮಾಹಿತಿನ ಕೊಟ್ಟೋಳು. ಕೊಡವುಗೌಡ ಫುಟ್ಬಾಲ್ ಅಕಾಡೆಮಿ ಮರಗೋಡು ಇವರ ಕಡೆಯಿಂದ ಮರಗೋಡು ಸರ್ಕಾರಿ ಪ್ರಾಥಮಿಕ ಶಾಲೆನ ಆಟದ ಬಾಣೆಯಲ್ಲಿ 10 ಕುಟುಂಬ 18 ಗೋತ್ರದ ಗೌಡ ಕುಟುಂಬಗಳ ನಡುವೆ ನಡೀತಿದ್ದ ಗೌಡ ಫುಟ್ಬಾಲ್ ಟ್ರೋಫಿನ ಫೈನಲ್ ಪೈಪೋಟಿ ಇಂದು ನಡೆದ ಫೈನಲ್ ಆಟಲಿ ಪೊಕ್ಕುಳಂಡ್ರ ಸಂಸಾರದವು ಸುರುವಿನ ಸ್ಥಾನನ ಪಡೆದೋಳೋ. ಹಂಗೆ 2ನೇ ಸ್ಥಾನನ ಬೊಳುವಂಡ್ರ ಸಂಸಾರದವು ಗೆದ್ದೋಳೋತ ಗೊತ್ತಾಗುಟ್ಟು. ಕುಶಾಲನಗರ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ 2023-24 ಸಾಲಲ್ಲಿ ಎಸ್ಎಸ್ಎಲ್ಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಶುರುವಿನ ಆದ್ಯತೆಯೊಟ್ಟಿಗೆ ನೇರ ಆಗಿ ಶುರುವಿನ ಡಿಪ್ಲೊಮಾಗೆ ಪ್ರವೇಶ ನೀಡಲಾದೆ. 15 ನೇರ ಪ್ರವೇಶಕ್ಕೆ ಅವಕಾಶ ಉಟ್ಟು ಈ ಸಂಸ್ಥೆಯಲ್ಲಿ 5 ಇಂಜಿನಿಯರಿಂಗ್ ಕೋರ್ಸ್ ಕೂಡ ಇದ್ದದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ 9641140707 ಸಂಪರ್ಕಿಸುವ ಹಂಗೆ ಕುಶಾಲನಗರ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಿನ್ಸಿಪಾಲ್ ಅವು ತಿಳಿಸೋಳು. ಕೇರಳದ ತಿರುವನಂತಪುರದಲ್ಲಿ ನಡೆದ ಸೌತ್ ಇಂಡಿಯನ್ ಇನ್ವಿಟೇಷನ್ ಕರಾಟೆ ಚಾಂಪಿಯನ್ಶಿಪ್ನ ಕುಮಿತೆ ಬಾಗಲಿ ಕುಶಾಲನಗರದ ಅಭಯ್ ಕರ್ಕೇರ ಚಿನ್ನದ ಪದಕ ಪಡೆದುಟ್ಟು. ಈ ಹೈದ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿನ ಹೆಡ್ ಕಾನ್ಸ್ಟೇಬಲ್ ಪ್ರವೀಣ್ ಹಂಗೆ ಸೌಮ್ಯ ಅವರ ಮಂಗ. ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಅಂಗೆ ಪದವಿಪುರ ಕಾಲೇಜು ಕೋರಂಗಾಲ ಭಾಗಮಂಡಲ ಮಡಿಕೇರಿ ತಾಲೂಕಿಗೆ ಶುರುವಿನ ಪಿಯುಸಿ ತರಗತಿಗೆ ಅರ್ಜಿನ ಕರ್ದೊಳೋ. ಖುಷಿ ಇದ್ದವು ಅರ್ಜಿ ಸಲ್ಲಿಸಕ್ ಪುಕ್ಸಟೆ ಆಗಿ ಊಟ ವಸತಿ ಸೌಲಭ್ಯ ನೋಟ್ಬುಕ್ ಪುಸ್ತಕ ಬ್ಯಾರೆ ಬ್ಯಾರೆ ಸೌಲಭ್ಯ ಕೂಡ ಉಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ 9611130764 ಸಂಪರ್ಕಿರುವ ಅಂಗೆ ಪ್ರಕಟಣೆಗೆ ಮಾಹಿತಿ ಕೊಟ್ಟೊಳೋ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್, ಎಸಿ ಕೂಲರ್ ವಾಷಿಂಗ್ ಮಷೀನ್ ಫ್ರಿಡ್ಜ್ ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ, 0% ಸಾಲ ಸೌಲಭ್ಯ, ಬ್ರಾಂಡೆಡ್ ಐಟಮ್ಸ್ ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ. ಮಡಿಕೇರಿ ಕ್ರಿಸ್ಟಲ್ ಪೋರ್ಟಲ್ ಇದೇ 2023 May 20 ಚೆನ್ನಿಯಾಚೆ ಕೊಡವ ಯುವ ಮೇಳ ನಡೆಪದುಂಡು. ಜಬ್ಬೂಮಿ ಚಾರಿಟಬಲ್ ಟ್ರಸ್ಟ್ ಮೊಳಿಟ್ಟಿತ್ತುಳ ಈ ಒರು ಖನಪಟ್ಟ ಕಾರ್ಯಕ್ರಮದಲ್ಲಿ ಕೇಳಿಪಟ್ಟ ಕೊಡವ ಕಲಾವಿದಂಗಳ ಕೊಡವ ನಾಟಕ, ನಾಡರ ಪೆರ್ಮೆಲ ಪಾಠಕಾರನೊಂದು ಪಾಟು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಬೋರೆ ಬಾರೆ ಕೋವಿಲು ಸಾಧನೆ ಮಾಡಿದ ಸಾಧಕಗಳ ಪರಿಚಯ, ಸನ್ಮಾನ ಪುಣ್ಯ ತಕ್ಕ ಇನ್ನೇ ಪಲತರ ಕಾರ್ಯಕ್ರಮ ನಂಗಡ ಬಾಲಕರ ಬಾಲಕೃತಿಯ ಕೈತೆ ನೆನಪ, ಎಲ್ಲ ನಂಗಡ ಕುದುರೆ ಯುವ ಜನಾಂಗ ಬಾರಿ ಕೂಡಿಯಾಡಿ ಕಾರ್ಯಕ್ರಮ ಚಾಯೋಡೆ ನಡೆದು ನಿಂಗಳು ಕೈಕೂಟಿಯಿಂದ ಮರದು ಬೀಚ ಕಾಗಿಕೂಟಿ ನೋಡಲು ಕನೆಕ್ಟಿಂಗ್ ಕೊಡವಾಸ್ ಎಲ್ಲ ಸದಸ್ಯಂಗ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ಬೇಕೇರಿ ಗೋಣಿಗೊಪ್ಪ ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ರೀ ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್ ಸೂಟ್ ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ಪೇಟೆಯ ರೇಮಂಡ್ ಶಾಪಿಂಗ್ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.